ಆರೋಗ್ಯ ಚಳುವಳಿ ಮೂಲಕ ಆರೋಗ್ಯಕರ ಭಾರತಕ್ಕಾಗಿ ಈ ಧ್ಯೇಯದ ಭಾಗವಾಗಿರಿ. ಆರೋಗ್ಯಕ್ಕಾಗಿ, ಸಾರ್ವಜನಿಕ ಹಿತಾಸಕ್ತಿಗಾಗಿ FSSAI ನಿಂದ ಹೊರಡಿಸಲಾಗಿದೆ. ಕೃಷಿ ಕಾಮಧೇನು ರೈತರ ಸಿಹಿದೇನು, ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ. ಇಂದಿನ ಕೃಷಿ ರಂಗದಲ್ಲಿ ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸ್ವಾವಲಂಬಿ. ಇಂದಿನ ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮದಲ್ಲಿ ಕೇಳಿ ಕೃಷಿ ಮೇಳ 2025 ಈ ಕುರಿತು ನೇರ ಫೋನ್ ಇನ್ ಕಾರ್ಯಕ್ರಮ ಭಾಗವಹಿಸುತ್ತಾರೆ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಪಿಎಲ್ ಪಾಟೀಲ್, ಸಂಶೋಧನಾ ನಿರ್ದೇಶಕರು ಬಿಡಿ ಬಿರಾದಾರ್, ಉಪ ಸಂಶೋಧನಾ ನಿರ್ದೇಶಕರು ಎಸ್ ಎ ಗದ್ದನಕೇರಿ ಹಾಗೂ ವಿಸ್ತರಣಾ ನಿರ್ದೇಶಕರು ಎಂ ವಿ ಮಂಜುನಾಥ್. ಕಾರ್ಯಕ್ರಮ ಪ್ರಸ್ತುತಿ ಶರಣ ಬಸವ ಚೋಳಿನ್. ಬದುಕಿಗದೆ ಬೋಧನೆ. ಕೃಷಿ ಶೋಧನೆ ಸಾಧನೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಉತ್ತರ ಕರ್ನಾಟಕದ 7 ಜಿಲ್ಲೆಗಳ ಕೃಷಿ ಶಿಕ್ಷಣ ರೈತರ ಸೇವೆಯಲ್ಲಿ ನಿರತವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ. ಮಲೆನಾಡು, ಕರಾವಳಿ ಪ್ರದೇಶ, ಉತ್ತರ ಅರೆ ಮಲೆನಾಡು, ಉತ್ತರ ಒಣ ಪ್ರದೇಶ, 4 ವಲಯಗಳ ಕೃಷಿ ಶಿಕ್ಷಣ ಕಾಶಿ. ಬೋಧನೆ, ಸಂಶೋಧನೆ, ವಿಸ್ತರಣೆ 3 ಅಂಗಗಳ ಪ್ರಧಾನ ಕೇಂದ್ರವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ. ಕೃಷಿ ಪದವಿ, ಸ್ನಾತಕೋತ್ತರ, ಕೃಷಿ ಮಾರುಕಟ್ಟೆ ವ್ಯವಹಾರ, ಸಮುದಾಯ ವಿಜ್ಞಾನ, ಕೃಷಿ ಅರಣ್ಯ ಪದವಿಗಳು, ಕೃಷಿ ಸಂಶೋಧನೆ, ಕೃಷಿ ಡಿಪ್ಲೊಮಾ, ನಿರಂತರ ಶಿಕ್ಷಣ ನೀಡುವಲ್ಲಿ ಕಂಕಣಬದ್ಧವಾಗಿದೆ. 28 ಕೃಷಿ ಸಂಶೋಧನಾ ಕೇಂದ್ರಗಳು, 24 ಅಖಿಲ ಭಾರತ ಬೆಳೆ ಅಭಿವೃದ್ಧಿ ಯೋಜನೆಗಳು ಕೃಷಿ ವಿಶ್ವವಿದ್ಯಾಲಯದ ಗರಿಮೆ. ವಿವಿಧ ಬೆಳೆಗಳ 210 ತಳಿಗಳು, ಬೆಳೆ ಉತ್ಪಾದನೆಯ 750 ಮಿಗಿಲಾದ ತಾಂತ್ರಿಕತೆಗಳೊಂದಿಗೆ ಅಭಿವೃದ್ಧಿಯತ್ತ ದಾಪುಗಾಲು. ಕರ್ನಾಟಕ ಸರ್ಕಾರದ ಯೋಜನೆಗಳು, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಮೂಲಕ ರೈತ ಪರ ಕಾರ್ಯಕ್ರಮಗಳ ಸಮರ್ಪಕ ಅನುಷ್ಠಾನ. ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಗಳು, ಸಿಬ್ಬಂದಿ ತರಬೇತಿ ಘಟಕ, ಸಮುದಾಯ ಬಾನುಲಿ ಕೇಂದ್ರ, ತಂತ್ರಜ್ಞಾನ ಮಾಹಿತಿ ಕೇಂದ್ರ ಮುಂತಾದ ವೈವಿಧ್ಯತೆ ಮೆರೆವ ರೈತರಿಗಾಗಿ ರೈತರ ಸೇವೆಯಲ್ಲಿ ಸದಾ ಕಾರ್ಯತತ್ಪರವಾಗಿದೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಆತ್ಮೀಯ ಕೇಳುಗರೆ, ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಕೇಳುಗರೆ, ಇದು ಬಹಳ ನಮಗೆ ಪ್ರತಿಷ್ಠಿತ ಕಾರ್ಯಕ್ರಮ. ನಮ್ಮ ರೈತ ಬಾಂಧವರು ಮತ್ತು ಕೃಷಿ ವಿಶ್ವವಿದ್ಯಾಲಯದ ಜೊತೆಗೆ ನಾವು ಸಹವರ್ತಿಯಾಗಿ ನಿಮ್ಮ ಜೊತೆಗಿದ್ದೇವೆ. ಈಗ ಮುಂಗಾರು ಶುಭಾರಂಭವಾಗಿದೆ. ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ಗೋವಿನ ಜೋಳ, ಹೆಸರು, ಉದ್ದು, ಸೋಯಾಬೀನ್ ಮುಂತಾದ ಬೆಳೆಗಳು ಸಮೃದ್ಧವಾಗಿವೆ. ದೊಡ್ಡ ರೈತರು ಹೆಚ್ಚು ಸಂತೋಷಭರಿತರಾಗಿರ್ತಾರೆ. ಸಣ್ಣ ಸಣ್ಣ ರೈತರಿಗೆ ಖರ್ಚು ಬಹಳ ಆಗಿರ್ತದೆ, ಆಮೇಲೆ ಲಾಭ ಕಡಿಮೆ ಅನ್ನೋ ಒಂದು ಭಾವನೆ ಇದ್ದೇ ಇರ್ತದೆ, ಯಾವಾಗಲೂ ಇರ್ತದೆ, ಅದನ್ನು ಕಾಡ್ತಾ ಇರ್ತದೆ ಅವರಿಗೆ. ಆದರೆ ಅವರು ಉತ್ಸಾಹಕ್ಕೇನು ಕೊಂದಿಲ್ಲ. ವಿಶೇಷವಾಗಿ ಕೃಷಿ ಮೇಳ ಕೃಷಿ ವಿಶ್ವವಿದ್ಯಾಲಯದ ಧಾರವಾಡದೊಳಗೆ ಬರ್ತದೆ ಅಂದರೆ ಅವರು ಎಷ್ಟು ಉತ್ಸಾಹದಿಂದ ಕಾಯ್ತಾ ಇರ್ತಾರೆ. ಇವತ್ತು ಅಂಥದ್ದೇ ನಮ್ಮ ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮದೊಳಗೆ ಕೃಷಿ ಮೇಳ ಕುರಿತಂತೆಯೇ ನಿಮ್ಮ ಜೊತೆಗೆ ಮಾತಾಡಲಿಕ್ಕೆ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರುವಂಥ ಡಾಕ್ಟರ್ ಪಿ ಎಲ್ ಪಾಟೀಲ್ ಅವರು ಬಂದಿದ್ದಾರೆ. ಡಾಕ್ಟರ್ ಪಿ ಎಲ್ ಪಾಟೀಲ್ ಅವರು ಸಾಕಷ್ಟು ಹೆಸರುವಾಸಿಯಾಗಿದ್ದಂಥವ್ರು ಮತ್ತು ಮುಖ್ಯವಾಗಿ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದೊಳಗೆ ರೈತರಿಗೋಸ್ಕರ ಸಾಕಷ್ಟು ಜ್ಞಾನವನ್ನು ವೃದ್ಧಿ ಮಾಡಬೇಕು ಅಂಥೇಳಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಂಥವ್ರು. ತಮ್ಮ ಎಲ್ಲ ಪ್ರಾಧ್ಯಾಪಕರನ್ನು ಕೂಡಿಸಿ ರೈತರಿಗೋಸ್ಕರ ಅವರು ಸಾಕಷ್ಟು ಸರ್ಕಾರಿ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡ್ತಾರೆ. ಭಾಳ ಯಾವಾಗಲೂ ಕೂಡ ವಿಸ್ತೃತವಾಗಿ ತಮ್ಮ ಕಾರ್ಯಚಟುವಟಿಕೆಯಲ್ಲಿ ಅವರು ತೊಡಗಿಕೊಂಡಿರ್ತಾರೆ. ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ಪಿ ಎಲ್ ಪಾಟೀಲ್ ಅವ್ರನ್ನ ಸ್ವಾಗತ ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ. ನಮಸ್ಕಾರ ಡಾಕ್ಟರ್ ಪಿ ಎಲ್ ಪಾಟೀಲ್ ಅವರೇ, ಸ್ವಾಗತ, ಸುಸ್ವಾಗತ. ನಮಸ್ಕಾರ ಚೋಳನ್ ಅವರು. ನಮ್ಮ ಜೊತೆಗೆ ಡಾಕ್ಟರ್ ಎಂ ವಿ ಮಂಜುನಾಥ್ ಅವರಿದ್ದಾರೆ, ವಿಸ್ತರಣಾ ನಿರ್ದೇಶಕರು, ಹಾಗೆಯೇ ಸಹ ವಿಸ್ತರಣಾ ನಿರ್ದೇಶಕರು ಎಸ್ ಐ ಗದ್ದನಕೇರಿ ಅವರಿದ್ದಾರೆ. ಇನ್ನೇ ಸ್ವಲ್ಪ ದಿವಸಗಳಲ್ಲಿ ನಿವೃತ್ತಿ ಹೊಂದಲಿದ್ದಾರೆ. ಅವರು ನಮ್ಮ ಜೊತೆಗೆ ಇರೋದು ನಮ್ಮ ಸೌಭಾಗ್ಯ. ಹಾಗೆಯೇ ಡಾಕ್ಟರ್ ಬಿ ಡಿ ಬಿರಾದಾರ್ ಅವರು ಸಂಶೋಧನಾ ನಿರ್ದೇಶಕರು ಇದ್ದಾರೆ. ಯಾಕಂದರೆ ವಿಸ್ತರಣಾ ನಿರ್ದೇಶನಾಲಯ ಮತ್ತು ಸಂಶೋಧನಾ ನಿರ್ದೇಶನಾಲಯ ಆಗ ಎರಡೂ ಜೊತೆ ಜೊತೆಯಾಗಿ ಹೋದಾಗಲೇ ಒಂದು ವಿಶ್ವವಿದ್ಯಾಲಯದ ಅಭಿವೃದ್ಧಿ ಆಗ್ತದೆ, ಹಾಗೆಯೇ ರೈತರ ಅಭಿವೃದ್ಧಿಗೆ ಒಂದು ಹೊಸ ಕನಸುಗಳು ಮೂಡ್ತಾವೆ. ಆ ನಿಟ್ಟಿನೊಳಗೆ ಅವರಿಬ್ಬರೂ ನಮ್ಮ ಜೊತೆಗೆ ಇರೋದು ಭಾಳ ಸಂತೋಷ. ಕೃಷಿ ಮೇಳ ನಿಜವಾಗಿ ರೈತರ ದೊಡ್ಡ ಹಬ್ಬ, ನಿಮ್ಮದು ವಾರ್ಷಿಕ ಹಬ್ಬ ಇರೋದ್ರಂತ ಸಾಕಷ್ಟು 10-12 ಜಿಲ್ಲೆಗಳಿಂದ ರೈತ ಬಾಂಧವರು ಬಂದು ಆ ಕೃಷಿ ಮೇಳದೊಳಗೆ ಭಾಗವಹಿಸ್ತೀರಿ. ಅದಕ್ಕೆ ಸಾಕಷ್ಟು ಅನುಮಾನಗಳು, ಸಾಕಷ್ಟು ನಿಮಗೆ ಒಂದಿಷ್ಟು ಯಾವ ರೀತಿ ಅಲ್ಲಿ ನಿಮ್ಮ ಒಂದು ವ್ಯವಹಾರವನ್ನು ಮಾಡಬೇಕು, ಹೇಗೆ ಮಾಹಿತಿಯನ್ನು ತೆಗೆದುಕೊಳ್ಬೇಕು, ಇವೆಲ್ಲ ಕುರಿತಂತೆ ಇವತ್ತು ಮಾಹಿತಿ ನೀಡಲಿಕ್ಕೆ ಬಂದಿದ್ದಾರೆ. ಆರಂಭಿಕವಾಗಿ ನಮ್ಮ ಜನಪ್ರಿಯ ಕುಲಪತಿಗಳಾಗಿರುವಂಥ ಡಾಕ್ಟರ್ ಪಿ ಎಲ್ ಪಾಟೀಲ್ ಅವರಿಂದ ಕೃಷಿ ಮೇಳ 2025 ಕುರಿತಂತೆ ಪ್ರಥಮ ಮಾಹಿತಿಯನ್ನು ಮಾಡಿಕೊಳ್ಳೋಣ ಅಂತ. ಡಾಕ್ಟರ್ ಪಿ ಎಲ್ ಪಾಟೀಲ್ ಅವರೇ, ದಯವಿಟ್ಟು ನಮ್ಮ ರೈತ ಬಾಂಧವರಿಗೆ ಮಾಹಿತಿಯನ್ನು ಮಾಡಿಕೊಡಿ. ನಮಸ್ಕಾರ ಎಲ್ಲ ಕರ್ನಾಟಕದ ಅನ್ನದಾತರಿಗೆ ಶುಭ ಸಂಜೆ, ನಮಸ್ಕಾರಗಳು. ತಮಗೆಲ್ಲ ತಿಳಿದಂಗೆ ನಾವು ಈ ಕೃಷಿ ಶೋಧನೆ ಸಾಧನೆಯಲ್ಲಿ ಇದು ಕೃಷಿ ಮೇಳದ ಬಗ್ಗೆ ಫೋನಿನ್ ಕಾರ್ಯಕ್ರಮ ಮೂರನೇದಂತ ನನ್ನ ಅನಿಸಿಕೆ. ನಾವು ನಿಮಗೆ ಆಗಲೇ ತಿಳಿಸ್ದಂಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಸೆಪ್ಟೆಂಬರ್ 13 ಸೆಪ್ಟೆಂಬರ್ 16 ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಪ್ರತಿಷ್ಠಿತವಾದಂಥ ರೈತರ ಜಾತ್ರೆ ಎಂದು ಹೆಸರು ಪಡೆದಂಥ ಕೃಷಿ ಮೇಳವನ್ನು ನಾವು ಆಯೋಜಿಸಿದ್ದೇವೆ. ಸೊ ಈ ಕೃಷಿ ಮೇಳದ ಈ ಸಲದ ಘೋಷವಾಕ್ಯ ಪೌಷ್ಟಿಕ ಆಹಾರ ಭದ್ರತೆಗೆ ಮಣ್ಣಿನ ಆರೋಗ್ಯ ಮತ್ತು ಸಾಂಪ್ರದಾಯಿಕ ತಳಿಗಳಂತ ನಾವು ಶೀರ್ಷಿಕೆಯನ್ನು ಕೊಟ್ಟು ಈ ಒಂದು ಕೃಷಿ ಮೇಳವನ್ನು ಏರ್ಪಡಿಸಿದ್ದೇವೆ. ಈ ಕೃಷಿ ಮೇಳದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಹಲವಾರು ಪರಿಕರ ಮಾರಾಟಗಾರರು, ಗೊಬ್ಬರ, ಬೀಜ, ಕೀಟ ಮತ್ತು ಕ್ರಿಮಿನಾಶಕಗಳು ಹಾಗೂ ಸಣ್ಣ ಉಪಕರಣಗಳಿಂದ ದೊಡ್ಡ ಉಪಕರಣಗಳವರೆಗೆ ಮಾರಾಟ ಮಾಡುವಂಥ ವಿವಿಧ ಮಳಿಗೆಗಳು ಇರ್ತವೆ. ಕೃಷಿ ವಿಶ್ವವಿದ್ಯಾಲಯದ ಎಲ್ಲ ಅಖಿಲ ಭಾರತ ಸಮನ್ವಯ ಸಂಶೋಧನಾ ಪದ್ಧತಿಗಳು ಏನಿದ್ದಾವಲ್ಲ, ಪ್ರತಿ ಬೆಳೆಗಳಲ್ಲಿಯೂ ಒಂದು ಸಂಶೋಧನಾ ಚಟುವಟಿಕೆ ನಡೀತಾ ಇದ್ದಾವೆ. ಈ ಎಲ್ಲ ಸಂಶೋಧನೆಗಳ ಫಲಿತಾಂಶಗಳು ನಮ್ಮ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ಪ್ರದರ್ಶನ ಆಗ್ತವೆ. ಅದೇ ರೀತಿ ನಮ್ಮ ಎಲ್ಲ ರಾಜ್ಯದ ಕೃಷಿ ವಿಜ್ಞಾನ ಕೇಂದ್ರಗಳ ಚಟುವಟಿಕೆಗಳು ಕೂಡ ಅಲ್ಲಿ ಪ್ರದರ್ಶನ ಆಗ್ತವೆ, ಮತ್ತು ರಾಜ್ಯದಿಂದ ವಿವಿಧ ವಿಶ್ವವಿದ್ಯಾಲಯಗಳ ಚಟುವಟಿಕೆಗಳು, ರಾಷ್ಟ್ರಮಟ್ಟದಿಂದ ICR ಸಂಶೋಧನಾ ಸಂಸ್ಥೆಗಳ ಚಟುವಟಿಕೆಗಳು ಕೂಡ ಆ ಒಂದು ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ನಾವು ರೈತರಿಗೋಸ್ಕರ ಪ್ರದರ್ಶನ ಮಾಡ್ತೇವೆ. ಇದಲ್ಲದೆ ರೈತರಿಗೆ ನಾವು ಕನ್ಸಲ್ಟೆನ್ಸಿ ಅಂತೇವೆ, ಸಲಹಾ ಸಮಿತಿಯನ್ನು ಕೂಡ ಅಲ್ಲಿ ನಮ್ಮ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ಏರ್ಪಡಿಸಿದ್ದೇವೆ. ಇದಲ್ಲದೆ ಪ್ರತಿ ವರ್ಷದಂತೆ ಫಲಪುಷ್ಪ ಪ್ರದರ್ಶನ, ವಿಸ್ಮಯಕಾರಿ ಕೀಟ ಪ್ರಪಂಚ, ಈ ಎಲ್ಲ ಪ್ರದರ್ಶನಗಳು ನಮ್ಮ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ಇರ್ತದೆ. ಇದರ ಜೊತೆಗೆ ವಿವಿಧ ಬೆಳೆಗಳಲ್ಲಿ ತಾಂತ್ರಿಕತೆ, ಸಮಗ್ರ ಕೃಷಿ ಪದ್ಧತಿಗಳಲ್ಲಿ ತಾಂತ್ರಿಕತೆ ಬಗ್ಗೆ ವಿಡಿಯೋ ಚಿತ್ರಣವನ್ನು ನಾವು ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ಸತತವಾಗಿ ಪ್ರದರ್ಶನಕ್ಕೆ ಇರ್ತವೆ. ಇದರ ಉಪಯೋಗವನ್ನು ರೈತ ಬಾಂಧವರು ಪಡೆದುಕೊಳ್ಳಬೇಕು, ಮತ್ತು ಮಳಿಗೆಗಳ ವ್ಯವಸ್ಥೆಗಳನ್ನು ಕೂಡ ಅಚ್ಚುಕಟ್ಟಾಗಿ ನಾವು ಮಾಡ್ತಾ ಇದ್ದೇವೆ. ಹೋದ ವರ್ಷದಂತೆ ಈ ವರ್ಷವೂ ಅಲ್ಲಲ್ಲಿ ನಮ್ಮ ಹಿರಿಯ ನಾಗರಿಕರಿಗೆ ಕೂಡಲಿಕ್ಕೆ ಒಂದು ವಿಶೇಷವಾದ ಮಳಿಗೆಗಳನ್ನು ಕೂಡ ನಾವು ಅಲ್ಲಲ್ಲಿ ಬಿಟ್ಟಿರ್ತೇವೆ ದಣಿ ಮಾರಿಸ್ಕೊಳ್ಳಿಕ್ಕೆ, ಮತ್ತು ತಾಯಿಯ ಆದವರು ಬಂದಲ್ಲಿ ಕೂಡ ಮಗುವಿಗೆ ಪೋಷಣೆ ಕೊಡಲಿಕ್ಕೂ ಕೂಡ ಅಲ್ಲಲ್ಲಿ ಒಂದು ಮಳಿಗೆಯನ್ನು ಅವರಿಗೆ ಮೀಸಲಾಗಿಟ್ಟುಕೊಂಡು ತಾಯಂದಿರಿಗೆ ಸಹಾಯವನ್ನು ಮಾಡಿಕೊಳ್ಳುವಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ. ಸೊ ಈ ರೀತಿ ಸಮಗ್ರವಾಗಿ ಏರ್ಪಾಡು ಮಾಡ್ತಾ ಇದ್ದೇವೆ. ಈಗಾಗಲೇ ಸುಮಾರು 200 ಸ್ಟಾಲು ಬುಕ್ಕಿಂಗ್ ಆಗಿದ್ದಾವೆ. ಸ್ಟಾಲ್ ಬುಕ್ಕಿಂಗು ಮೊದಲ ಬಂದವರಿಗೆ ಮೊದಲ ಆದ್ಯತೆ ಎನ್ನುವಂಥ ಒಂದು ನಾವು ವಿಶೇಷ ಸಂಪ್ರದಾಯದ ಮೇರೆಗೆ ಸ್ಟಾಲ್ಗಳ ಬುಕ್ಕಿಂಗನ್ನು ಕೊಡ್ತಾ ಇದ್ದೀವಿ. ಈಗ ಧನ್ಯವಾದಗಳು ಡಾಕ್ಟರ್ ಪಿ ಎಲ್ ಪಾಟೀಲ್ ಅವರೇ. ಇವತ್ತು ಅಂದರೆ ಮುಖ್ಯವಾಗಿ ನಮ್ಮ ರೈತ ಬಾಂಧವರು ಕಾಯ್ಕೊಂಡು ಕೊಡೋದು ವಿಶ್ವವಿದ್ಯಾಲಯದ ಅಂದರೆ ಹೊಸ ತಿಳುವಳಿ ಯಾವ ಬಂದಿದೆ, ಯಾಕಂದರೆ ಕೃಷಿ ವಿಶ್ವವಿದ್ಯಾಲಯ ಅದಕ್ಕೆ ಭಾಳ ಹೆಸರುವಾಸಿ. ಬಿಟಿ ಹತ್ತಿಯಿಂದಲೇ ತೆಗೆದುಕೊಂಡ್ರೆ ಎಷ್ಟು ಅಭಿವೃದ್ಧಿ ಆಗಿದೆ, ರೈತ ಬಾಂಧವರಿಗೆ ಭಾಳ ನೆರವಾಗಿದೆ. ಆ ನಿಟ್ಟಿನೊಳಗೆ ಹೊಸ ತಿಳುಗಳು, ಯಾಕಂದರೆ ನಮ್ಮ ಇವತ್ತು ಆಳುಗಳು ಸಿಗೋದೆ ಭಾಳ ಕಷ್ಟ ಆಗಿದೆ. ಹೀಗಾಗಿ ಸಾಕಷ್ಟು ಯಂತ್ರಗಳ ಒಂದು ಅವಲಂಬನೆ ಆಗಬೇಕಾಗಿದೆ, ಮತ್ತು ರೋಗ ರುಜಿನಗಳು ಆಮೇಲೆ ಕೀಟಗಳ ಕಾಟ ಸ್ವಲ್ಪ ಕಡಿಮೆ ಆತಂದರೆ ಖಂಡಿತ ಅವರಿಗೆ ಅನುಕೂಲ ಆಗುತ್ತೆ. ಅದಕ್ಕೆ ಆ ಒಂದು ತಳಿಗಳ ಅಭಿವೃದ್ಧಿ ಆದರೆ ಅವುಗಳನ್ನು ಬೀಜೋಪಚಾರ ಮಾಡಿ ಅತ್ಯುತ್ತಮ ಉಪಯೋಗ ಮಾಡ್ಕೊಳ್ಳೋದು ಜನ ರೈತ ಬಾಂಧವರು ಗೊತ್ತಿದೆ. ಅದಕ್ಕೆ ನಮ್ಮ ಬಿರಾದರವರು, ಬಿ ಡಿ ಬಿರಾದರವರೇ, ತಾವು ಒಂದು ಹೊಸ ತಳಿಗಳ ಬಗ್ಗೆ ಹೊಸದು ಒಂದು ಎರಡು ಮಾತು ಹೇಳ್ಬೋದು ಆರಂಭಿಕವಾಗಿ. ಎರಡು ಮಾತು ಎಲ್ಲ ರೈತ ಬಾಂಧವರಿಗೆ ಶರಣ ಶರಣಾರ್ಥಿಗಳು. ಈಗ ನಮ್ಮ ಕೃಷಿ ಮೇಳದಲ್ಲಿ ಎರಡು ಮುಖ್ಯವಾದಂಥ ಪ್ರಾಮುಖ್ಯತೆ, ಒಂದು ಈ ಸ್ಟಾಲ್ಗಳಂತ ಏನು ಹೇಳ್ತೀವಿ, ಅಲ್ಲಿ ಅನೇಕ ವಿವಿಧವಾದ ಪರಿಕರಗಳಿರ್ತವೆ, ತಂತ್ರಜ್ಞಾನಗಳಿರ್ತವೆ ಮತ್ತು ಸಲಹಾ ಕೇಂದ್ರಗಳಿರ್ತವೆ. ಜೊತೆಗೆ ಇನ್ನೂ ಒಂದು ಮಾತಾಡಿ, ಯಾರು? ಸಮಯ ಇರಲಿ, ಒಂದು ಕರೆ ಇದೆ, ತಗೊಂಡ್ಬಿಡಿ. ಹಾಂ ನಮಸ್ಕಾರ, ಹೇಳ್ರಿ, ಯಾರು ಮಾತಾಡೋದು? ನಾವು ಬಾಗಲಕೋಟ ಜಿಲ್ಲೆ ಬಿಳಿಗಿ ತಾಲೂಕು ಕಾತ್ರಿಕಿಂದ ದುಂಡಪ್ಪ ಬೋಲ್ ಅಂತ್ರಿ. ದುಂಡಪ್ಪ ಅವ್ರ ಹೇಳ್ರಿ, ಇದು ಕೃಷಿ ಮೇಳ ಏನ್ ನೋಡ್ಬೇಕ್ರಿ ಸಾಹೇಬ್ರ? ಸೆಪ್ಟೆಂಬರ್ 13 ಸೆಪ್ಟೆಂಬರ್ 13 13-16 ನಾಲ್ಕು ದಿವಸ ಇರ್ತದ. ನೋಡ್ರಿ ಅದಕ್ಕೆ ಬರ್ಬೇಕಂತ ಮಾಡಿ ನಾವು. ಬರ್ರಿ ಬರ್ರಿ, ಇರ್ಪಕ್ಷಪ್ಪ ಕಟ್ಟೆ ಅವರು ನಾವು ಕೂಡ ಬರ್ಬೇಕಂತ ಮಾಡಿದ್ರೆ. ಎಲ್ಲಿಗೆ ಬರ್ಬೇಕು? ಧಾರವಾಡ ಬರ್ಬೇಕಂದ್ರೆ? ಹಾ, ಧಾರವಾಡ ಕೃಷಿ ವಿಶ್ವವಿದ್ಯಾಲಯಕ್ಕೆ ನೋಡ್ರಿ. ಹಾ, ಅನುಕೂಲ ಮಾಡ್ಕೊಳ್ರಿ, ಬರ್ರಿ, ಏನ್ ಅವಸರ ಮಾಡ್ಬೇಡ್ರಿ, ಇಳ್ಕೊಳಕ್ ವ್ಯವಸ್ಥೆ ಇರ್ತದ. ಒಂದ್ ದಿವಸ ಇಳ್ಕೊಳ್ರಿ, ಮರು ದಿವಸನು ಕೂಡ ಸರಿಯಾಗಿ ನೋಡ್ಕೊಂಡು ಕೃಷಿ ಬಗ್ಗೆ ಎಲ್ಲಾ ಬೆಳೆಗಳ ಬಗ್ಗೆ ಮಾಹಿತಿ ತಗೊಂಡು ಹೋಗ್ರಿ. ನಮಸ್ಕಾರ. ನಮಸ್ಕಾರ. ಕರೆ ಮಾಡಲಿಕ್ಕೆ ನಮ್ಮ ರೈತ ಬಾಂಧವರಿಗೆ ದೂರವಾಣಿ ಸಂಖ್ಯೆಗಳು 244-3414 244-3415 ಅಥವಾ 244-3416 ಈ ನಂಬರ್ಗಳನ್ನು ಬಳಸ್ರಿ. ಧಾರವಾಡದಿಂದ ಹೊರಗಿಂದ ಕರೆ ಮಾಡುವಂಥವ್ರು 0836 ಈ ಕೋಡನ್ನು ಬಳಸಬೇಕು. ಡಾಕ್ಟರ್ ಬಿರಾದಾರ್ ಅವರಿಂದ ಮಾಹಿತಿ ತಗೊಳ್ತಾ ಇದ್ದೆ, ದಯವಿಟ್ಟು ಮುಂದುವರಿಸಿ ಸರ್. ಹಾಂ, ಈಗ ಭಾಳಷ್ಟು ಜನ ಈ ಮಳಿಗೆಗಳಿಗೆ ಮಾತ್ರ ಭೇಟಿ ಕೊಟ್ಟು ಅಲ್ಲಿಂದಲೇ ನಿರ್ಗಮಿಸುವುದು ಸೂಕ್ತವಲ್ಲ. ಆ್ಯಕ್ಚುಲಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಾವು ಎಲ್ಲ ಬೆಳೆಗಳಲ್ಲಿ ತಳಿಗಳ ಬಗ್ಗೆ ಮತ್ತು ವಿವಿಧ ತಾಂತ್ರಿಕತೆಗಳ ಬಗ್ಗೆ ಖುದ್ದಾಗಿ ನೋಡಲು ಪ್ರಯೋಗಗಳನ್ನು ನಾವು ಹಾಕಿಕೊಂಡಿರ್ತೀವಿ. ಅದು ನಮ್ಮ ಮುಖ್ಯ ಏನು ಸ್ಟೋನ್ ಕಲ್ಲಿನ ಕಟ್ಟಡ ಅಂತೀವಲ್ಲ, ಅದರ ಹಿಂದ್ಗಡೆ ನಮ್ಮದು ಒಂದು ಪ್ರಾತ್ಯಕ್ಷಗಳಿರ್ತವೆ. ಅಲ್ಲಿ ನೀವು ರೈತರೆಲ್ಲರೂ ಆ ವಿವಿಧ ಬೆಳೆಗಳಲ್ಲಿ ಆ ತಳಿಗಳು ಮತ್ತು ತಾಂತ್ರಿಕತೆಗಳನ್ನು ನೋಡೋದ್ರಿಂದ ಖುದ್ದಾಗಿ ನಿಮಗೆ ಒಂದು ಅನುಭವ ಸಿಗುತ್ತೆ. ಅದಕ್ಕೆ ನಮ್ಮ ಎಲ್ಲ ರೈತರಲ್ಲಿ ಒಂದು ವಿನಂತಿ ಏನಪ್ಪ ಅಂದರೆ, ಈ ಎಲ್ಲ ತಾಕುಗಳಿಗೆ ನೀವು ಭೇಟಿ ಕೊಡಬೇಕು. ಅಲ್ಲಿ ನೀವು ನೋಡಿಕೊಂಡು ತಿಳ್ಕೊಂಡ್ರೆ ಬಹಳಷ್ಟು ಲಾಭವಾಗುತ್ತದೆ. ಅದಕ್ಕಾಗಿ ನಾವು ಬಸ್ಸಿನ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ. ಅಲ್ಲಿ ಜೋಳ ಶೇಂಗಾ ತಳಿ ಒಂದು ಕರೆ ಇದೆ, ಹೇಳಿ ಎಲ್ಲಿಂದ? ಐನಾಪುರದಿಂದ ಮರಿಯಪ್ಪ ಮಲ್ಲಿಗೆ ಮಾತಾಡಿದ್ರೆ. ಹಾ ಹೇಳಿ. ಈ ಶಾರದಾ ಮಾರ್ಗ ಮಾತಾಡ್ತಾರ ನೋಡಿ, ಮಾತಾಡಿ. ಹಲೋ ರೈತ ಮಹಿಳೆ. ಹಲೋ ಮಹಿಳೆ ಮಾತಾಡ್ತಾ ಇದ್ದಾರೆ. ಹೇಳಿ ಹೇಳಿ ಅಮ್ಮ. ಹೇಳಮ್ಮ, ಹೆಣ್ಮಕ್ಳು ಬಂದ್ರಿ ನೆಟ್ಟಿದ್ರಿ ಸರ್? ಏ ಬರ್ರಿಯಮ್ಮ, ಹೆಣ್ಮಕ್ಳಿಗೂ ಅವಕಾಶ ಇದೆ. ನಿಮಗೂ ಅಲ್ಲಿ ಬೇರೆ ಬೇರೆ ಮಹಿಳೆಯರಿಗೆ ತರಬೇತಿ ಕಾರ್ಯಕ್ರಮಗಳು ಇರ್ತಾವ. ಬರ್ರಿ ಅಮ್ಮ ಬರ್ರಿ. ಹಲೋ ಹಲೋ, ಧಾರವಾಡ ಆಕಾಶವಾಣಿ. ಧಾರವಾಡ ಆಕಾಶವಾಣಿ ಕೃಷಿ ಮೇಳ ಕುರಿತಂತೆ ಫೋನ್ ಇನ್ ನೇರ ಕಾರ್ಯಕ್ರಮ ಅದಮ್ಮ. ಡಾಕ್ಟರ್ ಪಿ ಎಲ್ ಪಾಟೀಲ್ ಅವರಿದ್ದಾರೆ, ಕುಲಪತಿಗಳಿದ್ದಾರೆ. ಹೇಳ್ರಮ್ಮ, ತಮ್ಮ ಹೆಸರು ಹೇಳ್ರಿ. ಕಾವ್ಯ ಭದ್ರಾಪುರ ಅಂತ ಸರ್, ಲಕ್ಷ್ಮೇಶ್ವರದಿಂದ. ಹೇಳ್ರಮ್ಮ ಕಾವ್ಯ, ಹೇಳ್ರಿ. ಸರ್ ನಾನು ಬಿ ಎಡ್ ಮಾಡಿದ್ದೆ ಸರ್, ಅದಕ್ಕೆ ನಾವು ಕೃಷಿ ಮೇಲೆ ನಾವು ಬರ್ಬೋದಂತ ಸರ್? ಬರ್ಬೋದು, ಎಲ್ಲರಿಗೂ ಮುಕ್ತ ಅವಕಾಶ ಇದೆ. ರೈತರು, ವಿದ್ಯಾರ್ಥಿಗಳು, ಶಿಕ್ಷಕರು, ಎಲ್ಲರಿಗೂ. ಅಂದ್ರೆ ಮಕ್ಕಳಿಗೆ ಮಣ್ಣಿನ ಸಂರಕ್ಷಣೆ ಬಗ್ಗೆ ಹೇಳಬಹುದು? ಬರ್ರಿ ಅಮ್ಮ, ಇತ್ತ ಇರ್ತಾವೋ ಲೈವ್ ಮಾಡೆಲ್ ಇರ್ತದ, ಮಣ್ಣು ನೀರು ಸಂರಕ್ಷಣೆ ಬಗ್ಗೆ ಲೈವ್ ಮಾಡೆಲ್ ಇರ್ತದ, ಪ್ರಾರಂಭದಲ್ಲೇ ಇರ್ತದ, ಅದು ನೋಡಬಹುದು. ಮಕ್ಕಳನ್ನ ಕರ್ಕೊಂಡ್ಬರ್ರಿ, ಉಳ್ಕೊಳ್ಳೋ ವ್ಯವಸ್ಥೆ ಇರ್ತದ. ನೀವು ಬರತ್ಲೆ ಅಲ್ಲಿ ಸಲಹಾ ಸಮಿತಿ ಇರ್ತದ, ಅಲ್ಲಿ ಕೇಳಿದ್ರೆ ಉಳ್ಕೊಳ್ಳೋ ವ್ಯವಸ್ಥೆಗೆ ನೀವು ನೋಂದಣಿ ಮಾಡ್ರಿ. ಅವರು ಉಳ್ಕೊಳ್ಳೋ ವ್ಯವಸ್ಥೆ ಎಲ್ಲಿ ಐತೆ ಅನ್ನೋದು ನಿಮ್ಗೆ ತಿಳಿಸ್ತಾರ. ಉಳ್ಕೊಂಡು ಸರಿಯಾಗಿ ಎಲ್ಲ ನೋಡ್ಕೊಂಡು ಹೋಗ್ರಿ. ನಿಮ್ಮ ಸ್ಕೂಲ್ ಮಕ್ಕಳನ್ನೂ ಕರ್ಕೊಂಡು ಬರ್ಬೋದು. ಉಚಿತ ರೀ, ಉಚಿತ, ಏನು ಇದಕ್ಕೆ ಪ್ರವೇಶ ಶುಲ್ಕ ಇಲ್ಲ, ಬರ್ಬೋದು, ಮುಕ್ತ ಅವಕಾಶ ಇದೆ. ಧನ್ಯವಾದ. ನಮಸ್ಕಾರ. ಹಲೋ, ಹೇಳ್ರಿ. ಹಲೋ ಹಲೋ ಸರ್, ನಮಸ್ತೆ. ನಮಸ್ಕಾರ ಹೇಳ್ರಿ ಸರ್. ಇದು ಕೃಷಿ ಮೇಳ ಎಷ್ಟನೇ ತಾರೀಕಿಗೆ ಚಾಲೂ ಆಗೋದ್ರಿ ಸರ್? ಸೆಪ್ಟೆಂಬರ್ 13-16, ನಾಲ್ಕು ದಿವಸ. ನಾಲ್ಕು ದಿನ ಸರ್? ಹ್ಞೂನ್ರಿ. ಓಕೆ ಸರ್, ಓಕೆ. ಹಾಸ್ಟೆಲ್ ಅಂದ್ರೂ ಭಾಳ ಅದ್ದೂರಿಯಾಗಿ ಮಾಡಿರಿ ಸರ್. ತಾವೆಲ್ಲ ಬಂದ್ರೆ ಅದ್ದೂರಿ ಆಗತ್ತರಿ, ಇನ್ನು ಬರ್ರಿ. ಬಹಳ ಚಂದ ಆಗೈತ್ರಿ ಸರ್. ಆದ್ರೂ ಈ ಸಲ ಅಂತೂ ಹಾಸ್ಟೆಲ್ ಅಂತೂ ಬಾಳ ಅಂದ್ರೆ ಬಾಳ, ನಾವು ಬಂದಿದ್ರು ಸರ್, ಬಾಳ ಅಂದ್ರೆ ಬಾಳ ಎಲ್ಲ ತರದ ಐತ್ರಿ ಸರ್, ಎಲ್ಲ ಐತ್ರಿ ಸರ್. ಎಲ್ಲ ಸರಿಯಾಗಿ ನೋಡ್ಕೊಂಡು ಹೋಗ್ರಿ. ರೈತರಿಗೆ ಏನ್ ಬೇಕಲ್ರಿ ಸರ್, ಎಲ್ಲ ಐತ್ರಿ ಸರ್. ಅದೇ, ಎಲ್ಲಾರನು ಕರ್ಕೊಂಡ್ಬರ್ರಿ ನಿಮ್ ಸುತ್ತಮುತ್ತಲ ಅವ್ರನ್ನ. ಸರ್, ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಅಂತಂದ್ರೆ ದೇಶದೊಳಗ ನಂಬರ್ 1 ಕೃಷಿ ವಿಶ್ವವಿದ್ಯಾಲಯ ಸರ್. ಧನ್ಯವಾದಗಳು ತಮಗೆ. ಸೂಪರ್ ಆಗಿ ನಡೆಸ್ತಾ ಇರ್ತಾರ, ಇದು ಯಶಸ್ವಿಯಾಗಿ ಒಂದ್ ಸಾವಿರಾರು ವರ್ಷ ಹಿಂಗ ನಡೀಲ್ರಿ ಸರ್. ಬರ್ರಿ ತಾವೆಲ್ಲ ಬರ್ರಿ, ಸುತ್ತಮುತ್ತಲ ಅವ್ರನ್ನ ಕರ್ಕೊಂಡ್ ಬರ್ರಿ, ಜ್ಞಾನ ತಗೊಳ್ರಿ. ಬರ್ತಾರೆ, ನಾವ್ ಬೈಲಹೊಂಗಲ್ ತಾಲೂಕಿನವ್ರು ಸರ್. ಬರ್ರಿ ಬರ್ರಿ, ಕರೆ ಮಾಡೋದಕ್ಕೆ ಧನ್ಯವಾದಗಳು, ನಮಸ್ಕಾರ. ಅವ್ನ ಅಳವಡಿಸ್ಕೊಳ್ರಿ ಎಲ್ಲಾ ತಾಂತ್ರಿಕ. ಮಂಜುನಾಥ್ ಅವ್ರೆ, ಈಗ ಪ್ರೊಫೆಸರ್ ಪಿ ಎಲ್ ಪಾಟೀಲ್ ಅವರಾಗ್ಲೇ ಹೇಳ್ತಾ ಇದ್ರು ಮಳಿಗೆಗಳ ಬಗ್ಗೆ, ಮತ್ತೆ ಆಮೇಲೆ ವಿಶೇಷವಾಗಿ ಮಣ್ಣು ಸಂರಕ್ಷಣೆ ಕುರಿತಂತೆ ವಿಧಾನಗಳನ್ನು ಬಹಳ ಅತ್ಯುತ್ತಮವಾಗಿ ಅಚ್ಚುಕಟ್ಟಾಗಿ ನಿರ್ವಹಿಸಲಾಗ್ತಾ ಇದೆ. ವಿಸ್ತರಣೆ ಅನ್ನೋದು ಬಹಳ ಪ್ರಮುಖವಾಗಿರುವಂಥದ್ದು. ಈ ಒಂದು ನಿಟ್ಟಿನೊಳಗೆ ಮಳಿಗೆಗಳು ಯಾವ ರೀತಿ ಒಂದು ಕೃಷಿ ಮೇಳದೊಳಗೆ ಇರ್ತಾವೆ ಹೇಳ್ಬೋದಾ? ಈ ಕೃಷಿ ಮೇಳದಲ್ಲಿ ಹೈಟೆಕ್ ಮಳಿಗೆಗಳು ಅಂತ ಇರ್ತವೆ, ಎಕನಾಮಿ ಸ್ಟಾಲ್ಸ್ ಅಂತ ಇರ್ತವೆ, ಮತ್ತು ಓಪನ್ ಸ್ಪೇಸ್ ಅಂತಲೂ ಇರ್ತತಿ. ಈಗ ಹೈಟೆಕ್ ಸ್ಟಾಲ್ಸ್ಗಳಲ್ಲಿ ಹೆಚ್ಚಿಗೆ ಈಗ ಕೀಟನಾಶಕಗಳು ಕ್ರಿಮಿನಾಶಕಗಳು ಅಂತರ ಬಗ್ಗೆ ಇರುತ್ತೆ. ಈಗ ಎಕನಾಮಿ ಸ್ಟಾಲ್ಸ್ಗಳು ಮತ್ತು ಓಪನ್ ಸ್ಟಾಲ್ಗಳಲ್ಲಿ ಬಹುತೇಕ ಏನಾಗಿದೆ, ಈಗ ಫಾರಂ ಮೆಷಿನರಿಗಳು ಇರ್ಬೋದು, ಓಕೆ, ಆಮೇಲೆ ಫಾರಂ ಇಂಪ್ಲಿಮೆಂಟ್ಸ್ಗಳ ಬಗ್ಗೆ ಇರ್ಬೋದು, ಮತ್ತು ಅಲ್ಲಿ ಓಪನ್ ಸ್ಪೇಸಲ್ಲಿ ಸಹ ಬರ್ತಕ್ಕಂಥ ರೈತಾಪಿ ಜನಗಳಿಗೆ ಸುಮಾರು 25-30 ಊಟದ ಮಳಿಗೆಗಳನ್ನು ಸಹ ಹಾಕಲಾಗಿರ್ತತಿ. ಇನ್ನು ತಾವು ಕೇಳ್ದಂಗೆ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಸಲುವಾಗಿ ಅಲ್ಲಿ ಒಂದು ಲೈವ್ ಮಾಡೆಲನ್ನು ಸಹ ನಮ್ಮಲ್ಲಿ ಡೆಮಾನ್ಸ್ಟ್ರೇಷನ್ ಮಾಡಲಾಗುತ್ತೆ ಕೃಷಿ ಇಲಾಖೆ ವತಿಯಿಂದ. ಸಮಗ್ರ ಕೃಷಿ ಪದ್ಧತಿಯಲ್ಲಿ ಸಮಗ್ರವಾಗಿ ಮಣ್ಣು ಮತ್ತು ನೀರನ್ನು ಯಾವ ರೀತಿ ಸಂರಕ್ಷಣೆ ಮಾಡಬೇಕು, ಒಣ ಬೇಸಾಯಕ್ಕೆ ಬೇಕಾಗಿರ್ತಕ್ಕಂಥ ತಂತ್ರಜ್ಞಾನಗಳು ಏನು. ಸಂತೋಷ, ಒಂದು ಕರೆ ಇದೆ, ತಗೊಂಡ್ಬಿಡಿ ಮಾತಾಡಿ. ಹಲೋ, ಹಲೋ, ಹೇಳಿ. ನಮಸ್ಕಾರ, ಜಮಖಂಡಿ ತಾಲೂಕು ಬಿದ್ರಿ ರೀ. ಹೇಳ್ರಿ. ನಾವು ಬರ್ಬೇಕಂತ ಎಷ್ಟನೇ ತಾರೀಕು ಐತ್ರಿ? ಸೆಪ್ಟೆಂಬರ್ 13-16 ಯಜಮಾನ್ರೆ. ತಮ್ಮ ಹೆಸರು? ನಮ್ಮ ಹೆಸರು ಬಸಯ್ಯ ಗಣಾಚಾರ್ಯ. ಬಸಯ್ಯ ಅವರು, ಬರ್ರಿ, ಸುತ್ತಲ ಇದ್ದವ್ರನ್ನ ಎಲ್ಲ ಸುತ್ತಲ ಹಳ್ಳಿಯವ್ರನ್ನೆಲ್ಲ ಕರ್ಕೊಂಡ್ ಬರ್ರಿ. ನಮಗ ಜೇನುಗೂಡು ಬೇಕಾಗಿತ್ರಿ, ಸಿಗತ್ತೇನ್ರಿ? ಅದ್ರ ಬಗ್ಗೆಯೂ ಮಾಹಿತಿ ಇರ್ತದ? ಜೇನುಗೂಡು ಬಗ್ಗೆ ಮಾಹಿತಿ ಇರ್ತದ? ಜೇನು ಸಾಕಾಣೆ ಮಾಡಿ ಸಾಕಷ್ಟು ಅನುಭವ ಇದ್ದವರು ಅಲ್ಲಿ ಮಳಿಗೆಗಳನ್ನು ಹಾಕಿರ್ತಾರ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಜೇನು ಸಾಕಾಣೆದಾರರು ಇದ್ದಾರ, ಅನುಭವ ಇದ್ದವರು, ಅವ್ರು ಇಲ್ಲಿ ಮಳಿಗೆ ಹಾಕಿರ್ತಾರ. ಅಂತ ಮಳಿಗೆಯನ್ನು ನೀವು ಎಲ್ಲಿದಾವ ಅನ್ನೋದು ಕೇಳಿ ಹೋಗಿ ಜ್ಞಾನ ತಗೊಳ್ರಿ. ಬರ್ರಿ, ನಮಸ್ಕಾರ. ಹಲೋ, ಹಲೋ, ಮಾತಾಡಿ. ನಮಸ್ತೆ. ನಮಸ್ತೆ, ಹೇಳ್ರಿ ಸರ್. ಒಂದು ಕಂಪೌಂಡ್ನಾಗ ತಾಣ ವೈಯಕ್ತಿಕ ಬೆಳೆದೈತ್ರಿ, ಅದು ಚಿಕ್ಕು ಗಿಡ ರೀ. ಚಿಕ್ಕು ಗಿಡ ರೀ? ಅದು ಫಲನ ಕೊಡುವಲ್ದು, ಅದಕ್ಕೆ ಏನು ಪರಿಹಾರ ಹೇಳ್ತೀರೇನ್ರಿ? ಚಿಕ್ಕು ಗಿಡ ಫಲ ಕೊಡುವಲ್ದು, ಎಲ್ಲಿ ಯಾವ್ರಿ? ಶಿರೋಳ ರೀ, ನರ್ವನ್ ತಾಲೂಕು ಶಿರೋಳ. ಎಷ್ಟು ವರ್ಷ ಆತ್ರಿ ಹಚ್ಚಿ? ಅದ ನಾವು ಹಚ್ಚಿಲ್ರಿ, ತಾಣ ಬೆಳೆದಿದ್ದ, ಅದು ನಾವು ತಿಂದ ಒಗೆದಿದ್ದ ಗಿಡನ ಬೆಳೆದ ಸರ. ಇಲ್ಲ, ಅದು ಗ್ರಾಫ್ಟಿಂಗ್ ಮಾಡಿದ್ದು ಆದ್ರೆ ಬರ್ತೈತಿ, ತಿಂದು ಹೋಗದ್ ಬೀಜದ್ದು ತಾಣ ಹುಟ್ಟೈತಿ ಸರ್. ಅದನ್ನ ಜೋಪಾನ್ ಮಾಡಿವ್ರಿ, ಆದ್ರ ಈಗ 3 ವರ್ಷದ ಗಿಡ ಅದ ಸರ್. ಇಲ್ಲ ಇಲ್ಲ, ಅದಕ್ಕೆ ಗ್ರಾಫ್ಟಿಂಗ್ ಮಾಡ್ಬೇಕು ಅಂದ್ರೆ ಬರ್ತೈತಿ ಅದ ಫಲ. ಮರ ಆಗಿ ಬಹಳ ವರ್ಷದ ಮೇಲೆ ಏನಾದ್ರೂ ನಿಮ್ಗೆ ಹೂ ಹಣ್ಣು ಬಿಡಕ್ ಬರ್ತೈತಿ. ನಿಮ್ಗೆ 4-5 ವರ್ಷಕ್ಕ ಬರ್ಬೇಕಪ್ಪ ಅಂತಂದ್ರ. ಇಲ್ಲೇ ನಮ್ಮಲ್ಲಿ ಏನು ತಳಿಗಳು ಇರ್ತಾವಲ್ಲ ಗ್ರಾಫ್ಟಿಂಗ್ ಮಾಡಿದ್ದು, ಅವನ್ ಒಯ್ದು ಹಚ್ಚಿದ್ರೆ ಬರ್ತಾವ. ಸೊ ಇದಕ್ಕೆ ಏನು ಬಹಳಷ್ಟು ವರ್ಷಗಳು ಆಗ್ಬೋದು ಇದ ಫಲ ಕೊಡ್ಲಿಕ್ಕೆ. ಅದಕ್ಕೆ ಗ್ರಾಫ್ಟಿಂಗ್ ಮಾಡಿ ನೋಡ್ಬೇಕು, ಅದಕ್ಕೆ ಗ್ರಾಫ್ಟಿಂಗ್ ಮಾಡಿ ನೋಡಿದ್ರೆ ನೋಡಿ ಸಕ್ಸಸ್ ಆಗ್ತೈತೆ ಇಲ್ಲ ಅನ್ನೋದು ನೋಡ್ಬೇಕು ನಾವು. ಅಂದ್ರೆ ಅಲ್ಲೇ ಬರ್ಬೇಕ, ಅದಕ್ಕೆ ಕಲಂ ಕಟ್ಟಿಸ್ಬೇಕ್ರಿ. ಹೊಸ ತಳಿವು ತಗೊಂಡು ಕಲಂ ಕಟ್ಟಿಸಿದ್ರೆ ಸಾಧ್ಯತೆ ಐತಿ ಹಣ್ಣು ಬರೋದು. ಕೃಷಿ ಮೇಳಕ್ಕೆ ಬರ್ರಿ, ಮಾಹಿತಿ ತಗೊಳ್ಳಿ. ಧನ್ಯವಾದಗಳು. ಧನ್ಯವಾದಗಳು. ಮಾತಾಡಿ. ಹಲೋ, ಹಲೋ, ಹೇಳ್ರಿ, ತಮ್ಮ ಹೆಸರು ಹೇಳ್ರಿ, ಯಾರು ಮಾತಾಡೋದು? ಸರ್, ನಾವು ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿಂದ ಭರದ್ವಾಡದಿಂದ ಮಾತಾಡೋದು ರೀ. ಹೇಳ್ರಿ, ತಮ್ಮ ಹೆಸರು ಹೇಳ್ರಿ. ಪಕ್ಕಿರೇಶ್ ಶಿವರೋಣಿಗೆ ಅಂತೇಳಿ. ಪಕ್ಕಿರೇಶ್ ಅವ್ರು ಹೇಳ್ರಿ. ಸರ್, ಈಗ ಈಗ ಕೃಷಿ ಮೇಳದ ಬಗ್ಗೆ ಅಷ್ಟೇ ಮಾಹಿತಿ ಸರ್, ಬೇರೆ ಮಾಹಿತಿ ನಿಮ್ಮ ಕಡೆಗೆ ಸಿಗುತ್ತೆ? ಅಲ್ಲ, ಅದ್ರ ಬಗ್ಗೆ ಮಾಹಿತಿ ಬೇಕು ಹೇಳ್ರಿ. ಈಗ ಟ್ರೈಕೋಡರ್ಮ ಪೌಡರ್ ಮಾಡ್ತಾರೆ ಸರ್, ರೀ ಅದು ಲಿಕ್ವಿಡ್ನಾಗ ಏನಾರ ಮಾಡಕ್ ಬರುತ್ತಾ ಸರ್? ಟ್ರೈಕೋಡರ್ಮ ಲಿಕ್ವಿಡ್ ಅದಾವ ಎಲ್ಲ ಅಣುಜೀವಿ ಗೊಬ್ಬರಗಳು ಅಥವಾ ಅಣುಜೀವಿ ಕ್ರಿಮಿನಾಶಕಗಳು ಲಿಕ್ವಿಡ್ದಲ್ಲಿ ಅದಾವ. ನೀವು ಕೃಷಿ ಮೇಳದಾಗಾರ ನೀವು ತೊಗೊಂಡು ಹೋಗ್ಬೋದು, ಅಥವಾ ಬೇರೆ ಟೈಮ್ದಾಗಾರ ಬಂದು ತೊಗೊಂಡು ಹೋಗಿ ಅದ್ರ ಉಪಯೋಗ ಮಾಡ್ಕೊಳ್ರಿ. ಆಯ್ತು ಸರ್. ಅದು ಯಾಕಂದ್ರೆ ಪೌಡರ್ ಆದರೆ ನಮ್ಗೆ ಬಿತ್ತು ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಸರ್. ಹಾಂ ರೀ, ಹಾಂ ರೀ. ಈಗೆಲ್ಲ ಲಿಕ್ವಿಡ್ ಲಿಕ್ವಿಡನ್ನು ನೀವು ಬೀಜಕ್ಕೆ ಲೇಪನೆ ಮಾಡ್ಬೋದು, ಅಂತೂ ಲಿಕ್ವಿಡ್ ಫಾರ್ಮುಲೇಷನ್ ತಂದೇವಿ ಎಲ್ಲವನ್ನು. ರೈಸೋಬಿಯಮ್ಮು ಕೂಡ ಎಲ್ಲವೂ ಇದಾವೆ. ಹಾಂ ಸರ್, ಆಯ್ತು ಸರ್. ಈಗ ಹೆಸರಿಗೆ ಸರ್, ಇನ್ನ ಈಗ ಅದು ಒಂದು 50 ಬೆಳೀತ್ರಿ ಸರ್ ಈಗ. ಅದ ಈಗ ಅದಕ್ಕೆ ಈಗ ಸ್ಪ್ರೇ ನಾವು ಯಾವ್ದು ಮಾಡೋಣ ಸರ್? ಏನೈತಿ ಬೇಕಲ್ಲ ಸಮಸ್ಯೆ, ಏನೈತಿ ಬೇಕಲ್ಲ? ಕೀಡಿ ಕೀಡಿ ಸರ್, ಕೀಡಿ ಐತಿ. ಯಾವ ತರದ ಕೀಡಿ ಐತಿ? ಹಸರ್ದು, ಹಸರ್ದು ಸರ್, ಹಸರ್ ಬಣ್ಣದ. ಹಸರ್ ಬಣ್ಣದ ಕೀಡಿ, ರೋಗ ಐತೆ? ರೋಗ ಸ್ವಲ್ಪ ಮಳಿ ಜಾಸ್ತಿ ಆಗಂತ ಸ್ವಲ್ಪ ಬಿಳಿಯೋದು ಸರ್, ಅಷ್ಟು ರೋಗ ಬಂದಿಲ್ಲ ಇನ್ನು ಸರ್. ಹಾಂ, ಅಲ್ಲಿ ನಮ್ಮ ವಿಜ್ಞಾನಿಗಳು ಹೇಳ್ತಾರೆ ನೋಡ್ರಿ, ಅದಕ್ಕೇನು ನೀವು ಸಿಂಪರಣೆ ಮಾಡ್ಬೇಕನ್ನೋದು. ಈಗ ಈಗ ಬೆಳಿ ಒಂದು 50-55 ದಿನ ಇದ್ದಾಗ ಅದ್ರಾಗ ಒಂದು ಆಟೋ ರಿಕ್ಷಾ ಹುಳ ಅಂತ ಬರ್ತೈತಿ. ಆ ಕರಿ ಹುಳ ಇತ್ತಂತಂದ್ರೆ ಪೂರಾ ಬೆಳಿನೇ ಹಾಳಾಗ್ತೈತಿ, ಅಂತ ಹುಳ ಬರಲಾರ್ದಂಗೆ ನೋಡ್ಕೊಳ್ರಿ. ಅದಕ್ಕೆ ನಿಮ್ಗೆ ಲ್ಯಾಮ್ಡಾ ಸೈಲೋತ್ರಿನ್ ಅಂತಂದ್ಕೆ ಸಿಗುತ್ತೆ, ಅದು 1 ಲೀಟರ್ ನೀರಿಗೆ 1/2 ml ಹಾಕಬೇಕು. ಇನ್ನೊಂದು ಪ್ರೊಪನೋಪಾಸ್ ಅಂತ ಸಿಗುತ್ತೆ, ಇಮಾಮಿಕ್ನಿ ಬೆಂಜೋಯ್ಟ್ ಅಂತ ಸಿಗುತ್ತೆ, ಮತ್ತು ಇನ್ನು ಮ್ಯಾಗ ಬೂದು ರೋಗನೂ ಬರ್ತೈತಿ. ನೀವೊಂದ್ಸಲ ಕೀಟನಾಶಕ ಹಾಕೋ ಹೊತ್ತಿಗೆ ಕೆಲವೊಂದು ಕಾರ್ಬನ್ ಡೈಜಿಮ್ ಅಂತ ಸಿಗುತ್ತೆ ಅಥವಾ ಹೆಕ್ಸಾಕೋನಜೋಲ್ ಅಂತ ಸಿಗುತ್ತೆ, ಅವನ್ನು ಎರಡು ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿರಿ. ಎರಡು ಮಿಕ್ಸ್ ಮಾಡೋಣ ಸರ್? ಹಾಂ, ಒಂದು ಕಾರ್ಬನ್ ಡೈಜಿಮ್ ಅಥವಾ ಹೆಕ್ಸಾಕೋನಜೋಲ್ ಎರಡರಾಗ ಒಂದು. ಹೆಕ್ಸಾಕೋನಜೋಲ್ ನಮ್ಮ ಕೃಷಿ ಇದ್ರಾಗ ಸೇರ್ ಸರ್. ಹಾಂ, ಸಿಗ್ತೈತಿ, ಅದು ಒಂದೇ ಮೇಲೆ ಹಾಕ್ರಿ 1 ಲೀಟರ್ ನೀರಿಗೆ. ಉಳಿದ ಏನೈತಿ, ಬೇರೆ ಪ್ರೊಪನೋಪಾಸ್ ಅಥವಾ ಲ್ಯಾಮ್ಡಾ ಸೈಲೋತ್ರಿನ ಅಥವಾ ಇಮಾಮಿಕ್ನ ಬೆಂಜೋಯ್ಟ್ ಯಾವಾದ್ರೂ ಒಂದು ಕೀಟನಾಶಕ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿರಿ. ಭಾಳ ಸಂತೋಷ ಜಾಧವ್ ಅವರೇ, ಕೀಟಶಾಸ್ತ್ರಜ್ಞರಾಗಿ ನೀವು ಮಾಹಿತಿ ನೀಡಿದ್ರಿ. ಈಗ ಬೂದಿ ರೋಗ ಬರ್ತೈತಿ, ಈಗ ಎಲೆ ತೆಳಗ್ ಬೆಳ್ಳಗ ಪೌಡರ್ ಹೊಡೆದ್ಮೇಲೆ ಒಂದು 20 ನಿಮಿಷ ಈಗ ನೋಡ್ರಿ 50 ದಿನದ ಬೆಳಿ ಐತಿ, ಇನ್ನ ಬಾಳ ಆದ್ರೆ ಒಂದು 20-25 ದಿನ ಬೆಳಿ ಇರ್ತೈತಿ. ಈಗ ಒಂದ್ಸಲ ಸ್ಪ್ರೇ ಮಾಡಿದ್ರೆ ಸಾಕ್ರಿ, ನಡೀತೈತಿ, ನಡೀತೈತಿ. ಕರೆ ಮಾಡಿದಕ್ಕೆ ಧನ್ಯವಾದಗಳು. ನಮಸ್ತೆ. ಹಲೋ ಸರ್, ನಾವು ಹಿರೇಕೆರೆ ತಾಲೂಕಿನ ದೂದಿಹಳ್ಳಿ ಗ್ರಾಮದ ಈಶ್ವರಪ್ಪ ಅವರು ಮಾತಾಡೋದು. ನಮಸ್ಕಾರ, ಹೇಳ್ರಿ ಈಶ್ವರಪ್ಪ ಅವರು. ಸರ, ಈಗ ಇದು ಕೃಷಿ ಮೇಳ ಮಾಡ್ತಿರಲ್ಲ ಸರ? ಹ್ಞೂನ್ರಿ. ಅವಾಗ ದೂರದಿಂದ ಬರೋರಿಗೆ ಒಂದ್ ದಿನ ಸಾಕಾಗಲ್ಲ ಸರ್ ನೋಡಕ್ಕ? ಹ್ಮ್. ಅವ್ರು ಉಳ್ಕೊಂಡು ಮತ್ತೆ ನೋಡ್ಬೇಕಾಗತ್ತೆ, ನೋಡೋ ಅಂತ ಪೊಸಿಷನ್ ಇದೆ. ಐತ್ರಿ, ವಸತಿ ಸೌಕರ್ಯ ಇದೆ. ಇದೆ ಸರ್? ಏ, ವಸತಿ ಸೌಕರ್ಯ ಐತ್ರಿ, ಪ್ರತಿ ವರ್ಷನೂ ವಸತಿ ಸೌಕರ್ಯ ಇರ್ತದ, ಅವಸರ ಮಾಡಬೇಡ್ರಿ. ಬಹಳಷ್ಟು ಮಳಿಗೆಗಳಿರ್ತಾವ. ಬಹಳಷ್ಟು ಮಳಿಗೆಗಳಿರ್ತಾವ. ಆಮೇಲೆ ವಿಶ್ವವಿದ್ಯಾಲಯದ ಮಳಿಗೆಗಳು ನಮ್ಮ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಾಗ ಇರ್ತದೆ, ಅಲ್ಲಿ ವಿಜ್ಞಾನಿಗಳು ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡ್ಲಿಕ್ಕೂ ವಿಜ್ಞಾನಿಗಳು ಕೂತಿರ್ತಾರ. ಅದನ್ನ ಇವೆಲ್ಲವನ್ನು ನೋಡಿ ಜ್ಞಾನ ಪಡೆದುಕೊಂಡು ಹೋಗ್ರಿ. ಒಂದ್ ದಿವಸ ಬಿಟ್ಟು 2 ದಿವಸ ಬೇಕಾರ ನೀವು ವಸತಿ ಇರ್ರಿ, ವಸತಿ ಸೌಕರ್ಯ ಇದೆ. ವಸತಿ ಸೌಕರ್ಯ ಐತಿ, ಬರ್ರಿ, ವಸತಿಗೆ ರೆಡಿ ಆಗಿ ಬರ್ರಿ. ಆಯ್ತು, ಧನ್ಯವಾದಗಳು. ಮಾತಾಡಿ. ಹಲೋ. ಹಲೋ. ಹಲೋ ಸರ್, ನಾ ಇಲ್ಲಿ ಧಾರವಾಡ ಜಿಲ್ಲಾ ಹುಲಿಕೆರೆ ಅಂತ ರೀ. ಹೇಳ್ರಮ್ಮ, ತಮ್ಮ ಹೆಸರು? ನಾ ಹೆಸರು ಲಕ್ಷ್ಮಿ ಅಂತ ಹೇಳ್ರಿ. ಹೇಳ್ರಮ್ಮ ಲಕ್ಷ್ಮಿ ಅವ್ರೆ. ನಮ್ದು ತೆಂಗಿನ ಗಿಡ ಹಾಕಿ ಒಂದ್ 8 ವರ್ಷ ಆತ್ರಿ ಸರ್ ರೀ. ಹಾ ರೀ. ಅವ್ರು ಒಟ್ಟ ಕಾಯಾಗಿ ಉದ್ರಾಕೈತ್ರಿ, ಒಟ್ಟ ಕಾಯಾಗತ್ರಿ. ಅದಕ್ಕೆ ನಮ್ಮ ವಿಜ್ಞಾನಿಗಳನ್ನ ಕರ್ಕೊಂಡೋಗಿ ನೋಡ್ರಿ. ಈಗ ಕೃಷಿ ಮೇಳದ ಬಗ್ಗೆ ಸ್ವಲ್ಪ ಮಾಹಿತಿ ಕೇಳ್ರಿ. ಅದಕ್ಕೆ ಪೊಟ್ಯಾಶ್ ಗೊಬ್ಬರ ಹಾಕ್ಬೇಕು, ಎಷ್ಟು ಹಾಕ್ಬೇಕು ಅನ್ನೋದು ಅಲ್ಲೇ ನಿಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಹೋಗಿ ಕೇಳ್ರಿ, ಅದಕ್ಕೆ ಮಾಹಿತಿ ತಗೊಳ್ರಿ. ಕೃಷಿ ಮೇಳಕ್ಕೆ ಬರ್ರಿ, ಎಲ್ಲದರ ಬಗ್ಗೆಯೂ ಮಾಹಿತಿ ಸಿಗ್ತದ. ಸರ್ ನಮಸ್ಕಾರ. ನಮಸ್ಕಾರ ರೀ. ಅಥಣಿ ತಾಲೂಕು ಕೊಟ್ಟಿಲಿಗಿಂದ ಮಲ್ಲಿಕಾರ್ಜುನ್ ದೊಡ್ಡನಿಂಗಪ್ಪಳು ಅಂತ ಮಾತಾಡ್ರಿ ಸರ್. ನಮಸ್ಕಾರ ಮಲ್ಲಿಕಾರ್ಜುನ್ ಅವರು. ಸರ್, ನಿಮ್ದು ನಾನು ಕಂಟಿನ್ಯೂ ಒಂದ್ ಸಾರಿ ತಪ್ಪಲಾರ್ದ್ರೆ ಕೃಷಿ ಮೇಳಕ್ಕೆ ಬರ್ತೀನಿ ಸರ್, ಬಹಳ ಅಚ್ಚುಕಟ್ಟಾಗಿ ನಡೆಸಿಕೊಡ್ತೀನಿ ಸರ್. ಧನ್ಯವಾದ. ಧನ್ಯವಾದಗಳು ನಿಮಗೂ, ಅಭಿನಂದನೆಗಳು. ಸರಿ, ನಾವೇನೋ ಬರ್ತಾ ಇದೀವಿ ಸರ್. ಇನ್ನು ನಮ್ಮಲ್ಲಿ ಕೆಲವೊಂದು ರೈತರು ಬರೋ ಕುತೂಹಲ ನೋಡೋ ಆಸಕ್ತಿ ಇದೆ ಸರ್, ಆದ್ರೂ ಅವ್ರಿಗೆ ಫೈನಾನ್ಸಲಿ ಇರೋದಿಲ್ಲ. ನಾವ್ ಇಲ್ಲಿಂದ ಅಲ್ಲಿ ಬರ್ಬೇಕಂದ್ರೆ 2,000-3,000 ಖರ್ಚಾಗುತ್ತೆ ಸರ್, 260 ಕಿಲೋಮೀಟರ್ ಹೋಗ್ತಾ ಬರ್ತಾ. ಇದ್ರ ಬಗ್ಗೆ ಏನಾದ್ರು ಸರ್ಕಾರದಿಂದ ಮತ್ತೆ ಏನಾದ್ರು ಬಸ್ ಫ್ರೀ ಏನಾದ್ರೂ ಸೌಲಭ್ಯ ಐತಾ ಸರ್ ಕೆಲವೊಂದಿಷ್ಟು ರೈತರಿಗೆ? ಆದ್ರೂ ಅಲ್ಲ, ಅದು ತಮ್ಮ ಜಿಲ್ಲಾ ಜಂಟಿ ನಿರ್ದೇಶಕರು ಮಾಡಿದ್ರೆ ಮಾತ್ರ ಸಾಧ್ಯತೆ ಇದೆ. ಈಗ ಅದು ಆ ಸವಲತ್ತು ಮಾಡ್ತಾ ಇಲ್ಲ. ಅದಕ್ಕೆ ಏನು ಹೆಚ್ಚು ಕಮ್ಮಿ ತಾವೇ ಬರ್ಬೇಕಾಗತ್ತ? ಇಲ್ಲ, ನಾವು ಬರ್ತೀವಿ ಸರ್. ಅಂದ್ರೆ ರೈತರ ಜೊತೆ ಸಂವಹನ ಮಾಡಿದಾಗ ಮಳೆ ಆಸರದ ರೈತರು ಜಾಸ್ತಿ, ನಾವು ಬರ್ಬೇಕು ನೋಡ್ಬೇಕು, ಆಸಕ್ತಿ ಭಯಂಕರ ಇದೆ ಸರ್. ಬಟ್ ಅವ್ರಿಗೆ ಬರೋ ಶಕ್ತಿನೂ ಸ್ವಲ್ಪ ಅದು ಅನಿವಾರ್ಯತೆ ಆಗುತ್ತೆ ಸರ್. ಲಿಮಿಟೆಡ್ ಸಹಾಯಕ ಕೃಷಿ ಜೀಪ್ ಮಾಡಿರ್ತಾರ ಸರ್, ಕೆಲವೊಮ್ಮೆ ಮಾಡಿರ್ತಾರ, ಅದು ಗುರ್ತಾಗೋದಿಲ್ಲ. ಈಗ ಹೆಣ್ಮಕ್ಳಿಗಂತೂ ಬಸ್ ಫ್ರೀ ಅದ್ರಿ, ಅವ್ರಿಗಾರ ಕಳಿಸ್ರಿ. ಕಾರ್ಡ್ ಕೊಟ್ಟು ಕಳಿಸ್ರಿ, ಅವರು ನಾಲೆಜನ್ನು ಅಥವಾ ತಮ್ಮ ಕೃಷಿ ಅನುಭವವನ್ನು ಬಂದು ನಿಮ್ಗೆ ಹೇಳ್ತಾರೆ. ಅನುಕೂಲ ಆದವ್ರು ಬರ್ರಿ. ಈಗ ಕೃಷಿ ಇಲಾಖೆಯವ್ರನ್ನ ಕೇಳ್ರಿ, ಕೃಷಿ ಇಲಾಖೆ ನಿಮ್ಮಲ್ಲಿ ಸಮೀಪದ ಕೃಷಿ ಸಂಪರ್ಕ ಕೇಂದ್ರಕ್ಕೆ ಕೇಳ್ರಿ, ಕೇಳಿ ಅನುಕೂಲ ಮಾಡಿಕೊಡ್ಲಿಕ್ಕೆ ತಾವು ಕೇಳಬೇಕು. ಓಕೆ, ನಮಸ್ಕಾರ. ಮಾತಾಡಿ. ಹಲೋ ಹಲೋ ಹಲೋ ಹೇಳ್ರಿ. ನಮಸ್ಕಾರ ಸರ್. ನಮಸ್ಕಾರ ಹೇಳ್ರಿ, ತಮ್ಮ ಹೆಸರು? ನಮ್ಮ ಹೆಸರು ಭೀಮೋ ಅಂತ ಸರ್. ನಾವು ಗದಗ ಜಿಲ್ಲೆ ಇರುವಂತ ತಾಲೂಕು ಮುಗುಳಿ ಗ್ರಾಮದವರು. ಹೇಳ್ರಿ ಭೀಮ ಅವರು. ಏನಿಲ್ಲ ಸರ್, ನಮ್ದು ಈಗ ಮಳೆಗಾಲ ಇದೆಯಲ್ಲ, ನಮಗೆ ತೆಂಗಿನ ಸಸಿಗಳು ಬೇಕಾಗಿದೆ ಸರ್. ತೆಂಗಿನ ಸಸಿಗಳು ಈಗ ಕೃಷಿ ಮೇಳದಲ್ಲಿ ಮಾರಾಟಕ್ಕೆ ಇರ್ತಾವ, ಸ್ವಲ್ಪ 5-10 ಬೇಕಾದ್ರೆ ಸಿಗ್ತಾವ ನಿಮ್ಗೆ. ಬಹಳ ಪ್ರಮಾಣದಲ್ಲಿ ಬೇಕಪ್ಪ ಅಂತಂದ್ರೆ ಏಪ್ರಿಲ್ ಮೇದಾಗ ನೀವು ಅರ್ಜಿ ಕೊಟ್ಟು ಮುಖ್ಯಸ್ಥರು ಬಿಡುವಂತ, ಲಾಸ್ಟ್ ಟೈಮ್ ನಾವು ಹೋದ ವರ್ಷ ಕೃಷಿ ಮೇದಾಗ 3 ವರ್ಷ 3 ವರ್ಷಕ್ಕೆ ಬಿಡುವಂತ ಕೊಟ್ಟಿದ್ರು ಸರ್. 3 ವರ್ಷಕ್ಕೆ ಗಿಡ ತಳಿ ಇರ್ತಾವ ಅವು, ಅರ್ಶಿಕೇರಿ ಟಾಲ್ ಅಂತಾವೆಲ್ಲ 1-7 ವರ್ಷಕ್ಕೆ ಬಿಡ್ತಾವ. ಎಳ್ನೀರ್ ಪ್ರಪೋಸ್ ಅಂತ ಎಳ್ನೀರಿಗೆ ಬರಂತವು 3 ವರ್ಷಕ್ಕೆ ಬಿಡ್ತಾವ, 3-4 ವರ್ಷಕ್ಕೆ ಬಿಡ್ತಾವ. ತಳಿಗಳೆಲ್ಲ ಸಿಗ್ತಾವಲ್ಲ ಸರ್? ಎಲ್ಲವೂ ನಮ್ಮಲ್ಲಿ ಸಿಗೋದಲ್ಲ, ಬೇರೆ ಬೇರೆ ಕಂಪ್ನಿಯವರು ಬಂದು ಸಸ್ಯ ಮಾರಾಟ ಮಾಡ್ತಿರ್ತಾರೆ ನಮ್ಮಲ್ಲಿ. ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟೆಯವರು, ಅವರು ಸಸಿ ತಂದು ಮಾರ್ಬೋದು. ಅಥವಾ ಅವ್ರ ಮಳಿಗೆ ಇದ್ದಾಗ, ಬೇರೆ ವಿಶ್ವವಿದ್ಯಾಲಯ ಮಳಿಗೆ ಇದ್ದಾಗ ಅವರಲ್ಲಿ ಸಿಗ್ತಾವನಂತೆ ಕೇಳಿ ಅಡ್ರೆಸ್ ಇಸ್ಕೊರಿ. ನಮ್ಮಲ್ಲಿ ಏನು ನಮ್ಮಲ್ಲಿ ಯಾವಾಗಲೂ ನಾವು ಅರ್ಶಿಕೇರಿ ಟಾಲ ಮಾರ್ತೇವೆ, ಗಿಡ ತಳಿ ನಾವು ಮಾರೋದಿಲ್ಲ. ಸೊ ಅದಕ್ಕೆ ಇಲ್ಲಿ ಬೇರೆ ಬೇರೆ ವಿಶ್ವವಿದ್ಯಾಲಯದ ಮಳಿಗೆಗಳು ಬಂದಿರೋದ್ರಿಂದ ಅವರು ತಂದಿರ್ತಾರೆ ಸಸ್ಯಗಳನ್ನು, ಆವಾಗ ಖರೀದಿ ಮಾಡಿರಿ ಅಥವಾ ಅಡ್ರೆಸ್ ತೊಗೊಂಡು ಹೋಗ್ರಿ, ಮುಂಗಡ ಬುಕ್ಕಿಂಗ್ ಮಾಡಿರಿ. ಏಪ್ರಿಲ್ ಮೇದಾಗು ನೀವು ಬುಕ್ಕಿಂಗ್ ಮಾಡಬೇಕು ಅಂದರೆ ನಿಮ್ಗೆ ಬಹಳಷ್ಟು ಸಸಿ ಬೇಕಾದ್ರೆ ಸಿಗ್ತಾವ. ಧನ್ಯವಾದಗಳು. ಹಲೋ ಹಲೋ ಹಲೋ ಸರ್, ನಮಸ್ತೆ. ಈ ತಾಲೂಕು ಬಳಗೌಡ ನಾನಗೌಡ ಮಾತಾಡಿದ್ರಿ. ನಮಸ್ಕಾರ ನಾನಗೌಡ್ರಿ, ಆರಾಮದೀರಾ? ನಮಸ್ಕಾರ, ಆರಾಮಿದ್ದೀವಿ ನೋಡ್ರಿ ಸರ್. ಹೇಳ್ರಿ, ಇದು ಕೃಷಿ ಮೇಳ ಎಷ್ಟು ದಿವಸ ಇರ್ತದ್ರಿ ಸರ್? ಅದು 4 ದಿವಸ ರೀ. 4 ದಿವಸ ಇರ್ತದ್ರಿ? ಸೆಪ್ಟೆಂಬರ್ 13. ಹಾ, ಸೆಪ್ಟೆಂಬರ್ 13 13-16 16 ತನ ಅಂದ್ರಿ? ಹ್ಞೂ ರೀ. ಮತ್ತೆ ಈ ಶನಿದಿಂದ ಬರ್ಲಾಕ ಏನ್ರಿ ಗಾಡಿ ಬಸ್ ಗೀಸ್ ಏನು ವಾಹನ ಸೌಕರ್ಯ ಅದಲ್ರಿ? ಇಲ್ರಿ ಅಂದ್ರೆ ಕೃಷಿ ಇಲಾಖೆಯವರು ಮಾಡಿದ್ರೆ ಇರ್ತೈತ್ರಿ, ಇಲ್ಲಿಕ್ರ ತಾವು ಸ್ವಂತ ಬಹಳಷ್ಟು ರೈತರು ಕೂಡ್ಕೊಂಡು ಗಾಡಿ ಮಾಡಿಕೊಂಡು ಬರ್ರಿ, ನಾವಿಲ್ಲಿ ವಸತಿ ಅನುಕೂಲ ಮಾಡಿಕೊಡ್ತೀವಿ. ಒಂದ್ ದಿವಸ ಇದ್ದು ಸಿಂದಗಿ ದೂರ ಆಕತಲ್ಲ? ಸಿಂದಗಿ ದೂರ ಅದ್ರಿ, ಇಲ್ಲಿ ಎಲ್ಲಿ ಒಂದ್ 150 ಕಿಲೋಮೀಟರ್ 200 ಕಿಲೋಮೀಟರ್. ಹಾ, 200 ಮೇಲೆ ಆಕತಿ, ಮೇಲೆ ಆಗ್ತಾರ. ಅದಕ್ಕೆ ಬರ್ರಿ, ಒಂದ್ ದಿವಸ ಇದ್ದು ನಿಮ್ಗೆ ಇರಾಕ ವ್ಯವಸ್ಥೆ ಕೊಡ್ತೇವೆ ನಾವು. ಇರಾಕಷ್ಟೇ ಅದೇ ರೀ? ಹಾ ರೀ, ಹಾ ರೀ, ಆಯ್ತು ರೀ. ನಮಸ್ಕಾರ ಸರ್. ನಮಸ್ಕಾರ, ಬರ್ರಿ ಬರ್ರಿ, ಮಾತಾಡಿ. ಹಲೋ ಹಲೋ, ನಾವು ರಾಮನಗರ ಗಣೇಶ್ ಕಾಮತ್ ಅಂತ ಹೇಳಿ ಮಾತಾಡೋದು ರೀ. ನಮಸ್ಕಾರ ಗಣೇಶ್ ಕಾಮತ್ ಅವ್ರೆ. ಮೊನ್ನೆ ರಾಯಚೂರದಾಗ ಒಂದ್ ಇಬ್ರು ವಿಷ ಪರ್ಷಣ ಆಗಿ ತರಕಾರಿ ಬಿಡಿಸಿ ತೀರ್ಕೊಂಡ್ರು. ಇದಕ್ಕ ಏನ್ ಕೆಮಿಕಲ್ ವಾಪರ್ತಾರ್ರಿ ಸಾಹೇಬ್ರೆ? ಅದು ಸರಿಯಾಗಿ ಮಾಡ್ರಿಪ್ಪ ಅಂತ ಹೇಳ. ಅದಕ್ಕೆ ಮಾಹಿತಿ, ಸರಿಯಾದ ಮಾಹಿತಿ ತಗೊಂಡು ಅವ್ರು ಉಪಯೋಗ ಮಾಡ್ಬೇಕಾಗತ್ತ. ಅದ್ರ ಬಗ್ಗೆ ರೈತರು ತಿರ್ಕೊಂಡ್ರದ ನಮಗೂ ಅನುಕೂಲ ಅನ್ನದಾಕಲ್ರಿ ಅವರು. ಹೌದು ಹೌದು ಹೌದು ಹೌದು, ಅದಕ್ಕೆ ನಮ್ಗೆ ವಿಷಾದ ಇದೆ. ವಿಷಾದ ಐತೆ, ನಮಗೂ ವಿಷಾದ ಐತ್ರಿ. ಆದ್ರೆ ಔಷಧ ಉಪಯೋಗ ಮಾಡೋ ಮುಂದೆ ಸರಿಯಾಗಿ ಅದ್ರ ಬಗ್ಗೆ ಮಾಹಿತಿ ತಗೊಂಡು ಈಗ ನಾವು ಈಗ ತರ್ತೇವೆ ಮಾರ್ಕೆಟಿಂದ. ಹೌದ್ರಿ, ರೆಡಿ ಸ್ವಲ್ಪ ದೂರ ಇಡ್ರಿ, ಯಾಕೋ ಬರ್ತಾ ಇದೆ. ಏನಂತ ಗೊತ್ತಾಗ್ಬೇಕಂದ್ರೆ ನೀವು ಸ್ವಲ್ಪ ತಿಳುವಳಿಕೆ ಪಾಟಿದ್ರವ. ಹ್ಮ್, ತಿಳುವಳಿಕೆ ಕೊಡೋಣ್ರಿ, ತಿಳುವಳಿಕೆ ನಾವು ಕೊಡ್ತಿರ್ತೇವೆ. ಈಗ ಇಲ್ಲಿ ಬಂದಾಗ ಯಾಕಂದ್ರೆ ಯಾವುದೇ ಕೀಟನಾಶಕ ರೋಗನಾಶಕ ಅವು ವಿಷಾನೇ ಅವು, ಮನುಷ್ಯರಿಗೆ ವಿಷಾನೇ ಅವು. ಅದಕ್ಕೆ ಅವನ್ನ ಸ್ವಲ್ಪ ಕಾಳಜಿ ತಗೊಂಡು ಉಪಯೋಗ ಮಾಡ್ಬೇಕಾಗತ್ತೆ. 7 ವರ್ಷ ಮಕ್ಕಳು ಎಲ್ಲ ಮಕ್ಕಳು ತಿರ್ಕೊಂಡ್ರಲ್ಲ, ನನಗ ತುಂಬಾ ಬೇಸರ. ಹೌದು ಹೌದ್ರಿ, ಹೌದು ಹೌದು. ಆದ್ರೆ ಅದ್ರ ಬಗ್ಗೆ ನಿರ್ಲಕ್ಷ್ಯ ಇರಬಾರ್ದು ಯಾರಿಗೂ, ನಿರ್ಲಕ್ಷ್ಯ ಇರಬಾರ್ದು. ನೀವು ಸ್ವಲ್ಪ ತಗೋರಿ ಪಾಟೀಲ್ ಸಾಹೇಬ್ರ, ನಾವು ಮಾಡ್ತೇವ್ರಿ ಅದ್ರ ಬಗ್ಗೆ ಎಲ್ಲರಿಗೂ ಏನು ಜನಪ್ರಿಯತೆ ಗೊಳಿಸ್ತೇವೆ, ಮಾಹಿತಿ ಕೊಡಿಸ್ತೇವೆ. ಅದಕ್ಕೆ ಯಾವ ರೀತಿ ಮುಂಜಾಗ್ರತೆ ವಹಿಸಬೇಕು ಅನ್ನೋದು ನಮ್ಮ ಎಲ್ಲ ಕೃಷಿ ವಿಜ್ಞಾನ ಕೇಂದ್ರದ ಮೂಲಕ ನಾವು ತಿಳಿಸ್ತೇವೆ. ಏನಂದ್ರಿ ರೈತ ಬಾಂಧವರಲ್ಲಿ ಕೋರಿಕೆ ಅಂದ್ರೆ ಈ ತರ ರಾಸಾಯನಿಕಗಳನ್ನ ಉಪಯೋಗ ಮಾಡ್ಬೇಕಾದ್ರೆ ಬಹಳ ಎಚ್ಚರಿಕೆ ವಹಿಸಬೇಕು ಅಂತ ಹೇಳಿ ಕೊರ್ತಾ ಕಡಿತಾ ಆಯ್ತು. ಮತ್ತೊಂದು ಕರೆ ತಗೊಳ್ತಾ ಇದ್ದೀವಿ. ಮಾತಾಡಿ. ಹಲೋ, ಹಲೋ ಸರ್, ಹೇಳ್ರಿ. ನಮಸ್ಕಾರ ರೀ. ನಾವು ಬೈಲಹೊಂಗಲ ತಾಲೂಕು ಅಂಪ್ರಿಂದ ಮಲ್ಲಪ್ಪ ಸೋಳಂಕಿ ಅಂತ ರೀ ಮಾತಾಡಿದ್ರಿ. ಮಲ್ಲಪ್ಪ ಸೋಳಂಕಿ ಅವ್ರು ಹೇಳ್ರಿ. ನಾವು ದನಗಳು ಹೊಡ್ಕೊಂಡ್ ಬರೋದು ಕೇಂದ್ರ ಆಗಾವ ಬಂದ ಹೆಸರದು ಬರ್ತದೆ ಜಾನುವಾರು ಪ್ರದರ್ಶನಕ್ಕೆ ಸರ. ಜಾನುವಾರು ಪ್ರದರ್ಶನಕ್ಕೆ ಹೊರಗಿನ ದನಗಳಿಗೆ ಪ್ರವೇಶ ಇಲ್ಲ. ಹೌದ್ರಿ ಸರ. ಇಲ್ಲ ಇಲ್ಲ, ಯಾಕಂದ್ರೆ ಭಾಳ ದೂರ ಆಗತ್ತೆ ಅವನ್ನ. ಅಲ್ಲಿದ್ದ ನೀವು ಇಲ್ಲಿ ಹೊಡ್ಕೊಂಬರೋದ್ರಾಗ ಅವು ದನಗಳು ಇದಾಗ್ತಾವ, ಸುಸ್ತಾಗ್ತಾವ ಅವಕ್ಕೆ. ಈಗ ಅಗದಿ ನೀವು ಏನಾದರೂ ಒಂದು ಎರಡು ಇತ್ತಪ್ಪ ಅಂತಂದ್ರೆ ಗಾಡಿಯಾಗ ಹಾಕ್ಕೊಂಬರ್ಬೇಕು. ಸ್ವಲ್ಪ ಅವಕಾಶ, ಭಾಳ ದನಗಳಿಗೆ ಅವಕಾಶ ಇಲ್ಲ, ಯಾಕಂದ್ರೆ ಸೋಂಕು ರೋಗಗಳಿರ್ತಾವ ಒಮ್ಮೆಮ್ಮೆ. ಅದಕ್ಕೆ ಇಲ್ಲಿ ನಮ್ಮ ವಿಶ್ವವಿದ್ಯಾಲಯ ದನಗಳನ್ನು ಮಾತ್ರ ನಾವು ಪ್ರದರ್ಶನ ಮಾಡ್ತೀವಿ, ಹೊರಗಿನ ದನಗಳಿಗೆ ಪ್ರದರ್ಶನ ಅವಕಾಶ ಇಲ್ಲ. ನಮಸ್ಕಾರ. ಮಾತಾಡಿ. ಹಲೋ, ಹಲೋ ಸರ್, ನಾ ಅಗ್ನಿ ತಾಲೂಕ ಕಟ್ಗೆ ಅಡಿಯಪ್ಪ ಅಗಲ ಮಾತಾಡೋದು ಸರ್. ಹೇಳ್ರಿ ಅಡಿಯಪ್ಪ ಸರ್. ನಮಗಲ್ಲಿ ನಾವು 13 ತಾರೀಕು ಬರಾವದಿವ್ರಿ. ಬರ್ರಿ. ಡಯಾಕ್ರೋಗ್ರಾಮ್ ಸಿಗುದಿಲ್ರಿ ಸರ್. ಏನ್ ಮಾಡಕ್ರಿ? ಡಯಾಕ್ರೋಗ್ರಾಮ್ ಡಯಾಕ್ರೋಗ್ರಾಮ್ ಏ ಸಿಗ್ತೈತಿ ಬರ್ರಿ, ಸಿಗ್ತೈತಿ. ಬೇಕಾದಷ್ಟು ಒಯ್ಯುವಂತ್ರಿ. ವಸತಿ ವಸತಿ ನಮ್ದು, ಊಟ ನಿಮ್ದು. ವಸತಿ ನಮ್ದು, ಊಟ ನಿಮ್ದು. ಕಟ್ಕೊಂಡ್ರ ಬರ್ರಿ. ಇಲ್ಲಿ ಮಳಿಗೆಗಳು ಅಂಗಡಿ ಇರ್ತಾವ, ಅಲ್ಲಿ ಆದ್ರೂ ಊಟ ಮಾಡ್ಬೋದು ಚೇಂಜ್ ಅಂತ ಹೇಳಿ. ಕಟ್ಕೊಂಡ್ಬಂದ್ರಂತೂ ಬಹಳ ಚಲೋ ಆರೋಗ್ಯ ದೃಷ್ಟಿಯಿಂದ. ನಮಗೂ ಎರಡು ರೊಟ್ಟಿ ಕೊಟ್ಟು ಹೋಗ್ರಿ. ನಮಸ್ಕಾರ ರೀ. ನಮಸ್ಕಾರ ರೀ. ನಾವು ಹತ್ತಿ ತಾಲೂಕು ರಡ್ಡಿನ ಗೋಪಾಲ್ ದಳವಾಯ್ ಮಾತಾಡ ಸರ. ನಮಸ್ಕಾರ ಗೋಪಾಲ್ ದಳವಾಯ್ ರೀ. ಅಂದ್ರೆ ವರ್ಷ ಬರ್ತೀವ್ರಿ ನಾವು ಕೃಷಿ ಮೇಳಕ್ರಿ. ಬರ್ರಿ. ಬರತ್ತೀವ್ರಿ ಸರ್ ನಾವು ರೈತರ್ರಿ. ಬರ್ರಿ ಬರ್ರಿ, ದಯಮಾಡಿ ಬರ್ರಿ. ಬರತ್ತೀವ್ರಿ, ವರ್ಷ ಬರತ್ತೀವ್ರಿ. ನಾವೊಂದ ಕೊರ್ಜರ್ ಮಾಡ್ಕೊಂಡ್ ಬರ್ತೀವ್ರಿ. ಹ್ಞೂನ್ರಿ. ಚಲೋ ಕೂಡಿದಜ್ಜಿ ಬಿಡ್ರಿ ಒಳ್ಳೆ. ಹೌದ್ ಹೌದ್ರಿ. ನೋಡ್ಲಾಕ್ ಎಲ್ಲ ಮಸ್ತ್ ಮಸ್ತ್ ಇರ್ತಾವ್ರಿ. ಹಾ ರೀ. ಎಲ್ಲದರದು ಉಪಯೋಗ ತಗೋರಿ ಕೃಷಿ ಜ್ಞಾನ. ಈಗ ನಿಮ್ಮಲ್ಲಿಗೆ ನೀವು ಏನ್ ನೋಡ್ಬೇಕು ಅನ್ನೋದು ಪೂರ್ವ ಸಿದ್ಧತೆ ಮಾಡಿಕೊಡ್ರಿ. ಯಂತ್ರೋಪಕರಣಗಳನ್ನ ನೋಡ್ಬೇಕು, ಕೃಷಿ ವಿಶ್ವವಿದ್ಯಾಲಯದ ಸಂಶೋಧನಾ ಕೇಂದ್ರದ ಜ್ಞಾನ ತಗೋಬೇಕು, ವಿಜ್ಞಾನಿಗಳಿಂದ ಮಾರ್ಗದರ್ಶನ ಬೇಕು. ನಿಮಗೆ ಏನ್ ನೋಡ್ಬೇಕು ಅನ್ನೋದು ಪಟ್ಟಿ ಮಾಡ್ಕೊಂಬರಿ. 700 ಸ್ಟಾಲ್ ಇರ್ತಾವ, 700 ಸ್ಟಾಲ್ ಅನ್ನು ಒಬ್ಬರ ಒಂದದಿಂದ ನೋಡಕ್ ಸಾಧ್ಯ ಇಲ್ಲ. ಅದಕ್ಕೆ ನಾ ರೈತ ಬಾಂಧವರಿಗೆ ಎಲ್ಲರಿಗೂ ವಿನಂತಿ ಮಾಡ್ಕೊಳ್ಳೋದು ಏನಪ್ಪ ಅಂತಂದ್ರೆ, ನಿಮಗೆ ಯಾವ ಬೆಳೆಗಳ ಬಗ್ಗೆ, ಯಾವ ಕೃಷಿ ಪರಿಕರಗಳನ್ನ ಬಗ್ಗೆ ನೀವು ನೋಡ್ಬೇಕು, ಯಂತ್ರೋಪಕರಣಗಳ ಮಾಹಿತಿ ಬೇಕು, ಏನು ಬೇಕನ್ನೋದು ದಯವಿಟ್ಟು ನೀವು ಪಟ್ಟಿ ಮಾಡ್ಕೊಂಬರ್ರಿ. ಆಯಾ ಸ್ಟಾಲ್ಗಳು ಎಲ್ಲಿದಾವ ಅನ್ನೋದು ಕೇಳ್ರಿ, ಮಾಹಿತಿ ಇರ್ತದೆ. ದಯವಿಟ್ಟು ಅಲ್ಲಿಗೆ ಹೋಗಿ ತಮಗೆ ಬೇಕಾದ ಮಾಹಿತಿ ಪಡ್ಕೊಳ್ರಿ, ಅವಸರ ಮಾಡಬೇಡ್ರಿ. ಅಭಿನಂದನೆಗಳು ಡಾಕ್ಟರ್ ಪಿ ಎಲ್ ಪಾಟೀಲ್ ಅವರೇ. ಬಹಳ ಅದ್ಭುತವಾಗಿ ಜನರ ಒಂದು ಪ್ರತಿಕ್ರಿಯೆ, ಸಾಕಷ್ಟು ಕರೆಗಳಿದೆ ನಮ್ಗೆ, ಸಮಯದ ಅಭಾವ ಭಾಳ ಕರೆಗಳು ಬಂದವ್ರು ಇವತ್ತು. ಹೌದು, ಅಂದರೆ ನಾವು ರೈತ ಬಾಂಧವ್ರಿಗೆ ಹೇಳೋದಂದರೆ ನಮಗೆ ಇವತ್ತು ನಾವು ಯಾವಾಗಲೂ ಹೇಳ್ತೀವಿ ಕೃಷಿ ಸಾಕ್ಷರಾಗಬೇಕು ರೈತ ಬಾಂಧವರು ಅಂತೇಳಿ. ಇದೊಂದು ಒಳ್ಳೆಯ ಅವಕಾಶ ಕೃಷಿ ಮೇಳಕ್ಕೆ ಬರಲಿ. ನಮ್ಮ ಡಾಕ್ಟರ್ ಬಿ ಡಿ ಬೇರಾದಾರ್ ಅವರಿದ್ದಾರೆ, ಎಂ ಬಿ ಮಂಜ